ಕೇಳುಗರಿಗೆ ನಮಸ್ಕಾರ. ಕೇಳುಗರು, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಎಣ್ಣೆ ಗಾಣಗಳು ನಮ್ಮ ಕರ್ನಾಟಕದಲ್ಲಿರ್ಬೋದು, ಜಿಲ್ಲೆಗಳಲ್ಲಿರ್ಬೋದು, ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಹೊಸದಾಗಿ ಎಣ್ಣೆ ಗಾಣಗಳನ್ನು ಹಾಕ್ತಾ ಇದ್ದಾರೆ. ಈ ಶೇಂಗಾದ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಕುಸುಬೆ ಎಣ್ಣೆ ಗಾಣಗಳು ಅಲ್ಲಲ್ಲಿ ಪ್ರಾರಂಭವಾಗ್ತಿದ್ದಾವೆ. ಅದೇ ರೀತಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆಹಾರ ಸಂಸ್ಕರಣಾ ವಿಭಾಗದಲ್ಲಿ ಒಂದು ಎಣ್ಣೆ ಗಾಣವನ್ನು ಹಾಕಿದ್ದಾರೆ ಇತ್ತೀಚೆಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರು, ಆಹಾರ ಸಂಸ್ಕರಣಾ ವಿಭಾಗದ ಡಾಕ್ಟರ್ ನಿಡೋಣಿ ಅವರು ಈ ಒಂದು ಎಣ್ಣೆ ಗಾಣ ಪ್ರಾರಂಭ ಮಾಡಿದ್ದಾರೆ ಇಲ್ಲಿ ವಿಶ್ವವಿದ್ಯಾಲಯದಲ್ಲಿ. ಎಣ್ಣೆ ಗಾಣ ಹಾಕಬೇಕಾದ್ರೆ ಏನು ಒಂದು ಸಿದ್ಧತೆಗಳನ್ನು ಮಾಡ್ಕೋಬೇಕು, ಯಾಕೆ ಎಣ್ಣೆ ಗಾಣವನ್ನು ಹಾಕಿದರು, ಜೊತೆಗೆ ಎಣ್ಣೆ ಗಾಣ ಹಾಕೋದ್ರ ಮುಖಾಂತರ ಯಾವ ರೀತಿ ಅನುಕೂಲತೆಗಳಾಗ್ತಾ ಇದ್ದಾವೆ, ಮಾರಾಟ ವ್ಯವಸ್ಥೆ ಇರ್ಬೋದು, ಮತ್ತು ಎಣ್ಣೆಯನ್ನು ಮಾಡಿಸ್ಲಿಕ್ಕೆ ಅದಕ್ಕೆ ಮುಖ್ಯವಾಗಿ ಕಚ್ಚಾ ವಸ್ತುಗಳು ಬೇಕಾಗ್ತವೆ, ಶೇಂಗಾ ಇರ್ಬೋದು, ಸೂರ್ಯಕಾಂತಿ ಇರ್ಬೋದು, ಕುಸುಬೆ ಇರ್ಬೋದು, ಇವೆಲ್ಲ ಹೇಗೆ ತಗೋತಾ ಇದ್ದಾರೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸವಿಸ್ತಾರವಾದಂಥ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡ್ತಾ ಇದ್ದಾರೆ. ಬನ್ನಿ, ಅವರಿಂದ ಮಾಹಿತಿಯನ್ನು ಕೇಳೋಣಂತ. ನಮಸ್ಕಾರ ಡಾಕ್ಟರ್ ನಿಡೋಣಿ ಅವರೇ, ಮೊದಲನೇದಾಗಿ ಹೇಳಿ, ನಿಮ್ಮ ಒಂದು ಎಣ್ಣೆ ಗಾಣವನ್ನು ಹಾಕಬೇಕು ಅಂತಕ್ಕಂಥ ಒಂದು ವಿಚಾರ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಯಾಕೆ ಬಂತು? ನಮಸ್ಕಾರ. ಬಹಳ ಒಂದು ಮಹತ್ತರವಾದ ವಿಷಯದ ಬಗ್ಗೆ ತಾವು ಕೇಳ್ತಾ ಇದ್ದೀರಿ. ಯಾಕಂತಂದ್ರೆ ಈಗಿನ ಒಂದು ಕಾಲದಲ್ಲಿ ನಾವು ಎಲ್ಲರೂ ಏನು ಊಟ ಮಾಡ್ತಾ ಇದ್ದೀವಿ, ಈಗ ಮಾರುಕಟ್ಟೆಯಲ್ಲಿ ಲಭ್ಯವಿರುವಂತಹ ಏನು ಎಣ್ಣೆ ನಮಗೆ ಸಿಗ್ತಾ ಇದೆ, ಅದರಿಂದ ಏನು ನಾವು ಅಡುಗೆ ಮಾಡ್ತಾ ಇದ್ದೀವಿ, ಇದರಿಂದ ನಾನಾ ರೀತಿಯ ಒಂದು ಆರೋಗ್ಯವನ್ನು ನಾವು ಸಂರಕ್ಷಿಸುವಲ್ಲಿ ಸ್ವಲ್ಪ ತೊಂದರೆಗಳಾಗ್ತಾ ಇದ್ದಾವೆ, ಬೇರೆ ಬೇರೆ ಅನಾರೋಗ್ಯಕ್ಕೆ ನಾವು ತುತ್ತಾಗ್ತಾ ಇದ್ದೀವಿ. ಇವೆಲ್ಲದರ ಮೂಲ ನಾವು ನೋಡಿದರೆ ನಾವು ಏನು ಈ ಅಡುಗೆಯನ್ನು ಮಾಡುವಲ್ಲಿ ಏನು ಈ ಅಡುಗೆ ಎಣ್ಣೆಯನ್ನು ಉಪಯೋಗಿಸ್ಕೋತಾ ಇದ್ದೀವಿ, ಅದರಿಂದನೇ ಈ ಒಂದು ಸಾಕಷ್ಟು ರೋಗಗಳು ನಮ್ಮ ಒಂದು ದೇಹದಲ್ಲಿ ಬರ್ತಾ ಇದೆ ಅಂತ ಬಹಳ ಒಂದು ರಿಪೋರ್ಟ್ಗಳಲ್ಲಿ ನಾವು ಕಂಡು ಬರ್ತಾ ಇದೆ. ನಮಗೆ ಈ ಒಂದು ನಿಟ್ಟಿನಲ್ಲಿ ನಾವು ಯಾಕೆ ಈ ಒಂದು ಭಾಗದ ಜನರಿಗೆ ಒಳ್ಳೆಯ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ತೆಗೆದಿರ್ತಕ್ಕಂಥ ಎಣ್ಣೆಯನ್ನು ನಾವು ಎಲ್ಲರಿಗೂ ಕೊಡಬೇಕು, ಅಥವಾ ಈ ಒಂದು ನೈಸರ್ಗಿಕ ಎಣ್ಣೆಯನ್ನು ಅಡುಗೆಯಲ್ಲಿ ಉಪಯೋಗಿಸ್ಕೋಬೇಕು ಅನ್ನೋದನ್ನು ಪ್ರಚಾರ ಮಾಡಲಿಕ್ಕೆ ಈ ಒಂದು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರದಲ್ಲಿ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ರಾಯಚೂರು ಹಾಗೂ ಒಂದು ನಮ್ಮ ಆಹಾರ ಸಂಸ್ಕರಣಾ ಏನು ವಿಭಾಗದ ಇದರಲ್ಲಿ ಒಂದು ಈ ಎಣ್ಣೆಯನ್ನು ತೆಗೆಯುವಂಥ ಅಂದರೆ ನೈಸರ್ಗಿಕವಾಗಿ ಘಾಣಿ ಅಂತೀವಿ, ಈ ಘಾಣಿಯಿಂದ ಮರಚಕ್ಕು ಅಂತೀವಿ, ಅದರಲ್ಲಿ ನಾವು ಈ ಒಂದು ಎಣ್ಣೆಯನ್ನು ನೈಸರ್ಗಿಕವಾಗಿ ತೆಗೆದು ಯಾವುದೇ ರೀತಿ ಇದರಲ್ಲಿ ಅಡಲ್ಟ್ರೇಷನ್ ಇರಬಾರ್ದು, ಯಾವುದೇ ರೀತಿಯ ಬ್ಲೆಂಡಿಂಗ್ ಇರಬಾರ್ದು, ಅಂತಹ ಒಂದು ಒಳ್ಳೆಯ ಒಂದು ಕ್ವಾಲಿಟಿ ಇರುವಂತಹ ಎಣ್ಣೆಯನ್ನು ನಾವು ನಮ್ಮ ಒಂದು ಈ ಭಾಗದ ನಾಗರಿಕರಾಗಿರ್ಬೋದು ಎಲ್ಲ ಜನರಿಗೆ ಅನುಕೂಲ ಆಗಲಿಕ್ಕೆ ಈ ಒಂದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ಒಂದು ಘಟಕವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಅದೇ ರೀತಿಯಾಗಿ ನಾವು ಇನ್ನೊಂದು ಸ್ವಲ್ಪ ಮಾರುಕಟ್ಟೆಯಲ್ಲಿ ಇರತಕ್ಕಂಥ ಎಣ್ಣೆ ಬಗ್ಗೆ ಎಣ್ಣೆಯ ಕ್ವಾಲಿಟಿ ಬಗ್ಗೆ ನೋಡಿದರೆ ಸಾಕಷ್ಟು ಏನೋ ಡಬಲ್ ಫಿಲ್ಟರ್ಡ್ ಅಂತ ಬರ್ತದೆ ಅಥವಾ ರಿಫೈನ್ಡ್ ಆಯಿಲ್ ಅಂತ ಬರ್ತದೆ. ಇದರಲ್ಲಿ ಏನಾಗ್ತಾ ಇದೆ ಅಂತಂದರೆ ಸಾಕಷ್ಟು ರೀತಿಯ ಬ್ಲೆಂಡಿಂಗ್ ಆಗ್ತಾ ಇದೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಶೇಂಗಾ ಎಣ್ಣೆ ಅಂತೀವಿ, ಈ ಶೇಂಗಾ ಎಣ್ಣೆ ಶೇಂಗಾ ಬೀಜನೇ ನಮಗೆ 80 ರೂಪಾಯಿ 90 ರೂಪಾಯಿ 110 ರೂಪಾಯಿ ತನಕ ಒಳ್ಳೆ ಬೀಜ ಸಿಗುವತ್ನಾಗೆ 110 ರೂಪಾಯಿಗೆ ಅಥವಾ 120 ರೂಪಾಯಿಗೆ ಒಳ್ಳೆಯ 1 ಕೆಜಿ ಎಣ್ಣೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಸಂದರ್ಭ, ಯಾಕಂತಂದರೆ ಒಂದು ಈ ಎಣ್ಣೆ ಬೀಜದಲ್ಲಿ 40-45% ಎಣ್ಣೆ ಇರ್ತದೆ. ಹಾಗಿದ್ದಲ್ಲಿ 1 ಕೆಜಿ ನಾವು ಶೇಂಗಾ ಎಣ್ಣೆಯನ್ನು ನಾವು ಪಡೆಯಬೇಕಾದ್ರೆ ಮಿನಿಮಮ್ ಆಗಿ ನಾವು 2.5 ಕೆಜಿಯಿಂದ 3 ಕೆಜಿ ನಮಗೆ ಶೇಂಗಾ ಬೀಜ ಬೇಕಾಗ್ತದೆ. ಅಂಥ ಒಂದು ಸಂದರ್ಭದಲ್ಲಿ ನಾವು 250-280 ರೂಪಾಯಿ ತನಕ ನಾವು ಶೇಂಗಾ ಬೀಜಕ್ಕೇ ಖರ್ಚು ಮಾಡಿದಾಗ ಮಾತ್ರ 1 ಕೆಜಿ ಎಣ್ಣೆ ಬರ್ತದೆ. ಅಂಥ ಒಂದು ಸಂದರ್ಭದಲ್ಲಿ ನಮಗೆ ಮಾರುಕಟ್ಟೆಯಲ್ಲಿ 120 ರೂಪಾಯಿಗೆ ಅಥವಾ 140 ರೂಪಾಯಿಗೆ ನಮಗೆ ಶೇಂಗಾ ಎಣ್ಣೆ ಸಿಗ್ತದೆ ಅಂತಂದರೆ ಅದರಲ್ಲಿ ಬೇರೆ ಒಂದು ಅತಿ ಚೀಪಾಗಿ ಸಿಗುವಂಥ ನಮಗೆ ಪಾಮ್ ಆಯಿಲ್ ಆಗಿರ್ಬೋದು ಅಥವಾ ಕಾಟನ್ ಸೀಡ್ ಆಯಿಲ್ ಆಗಿರ್ಬೋದು ಅಥವಾ ರೈಸ್ ಬ್ರ್ಯಾನ್ ಆಯಿಲದ ಮಿಶ್ರಣ ಮಾಡಿ ಅದನ್ನು ರಿಫೈನ್ ಮಾಡಿ ಅದನ್ನು ಮಾರುಕಟ್ಟೆಗೆ ತಂದು ಮಾರಾಟ ಮಾಡ್ತಾ ಇದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ಇದಕ್ಕೆ ಇನ್ನೂ ಹೆಚ್ಚಿನ ವದಂತಿಗಳಿದ್ದಾವೆ. ಅದನ್ನು ಯಾಕಂತಂದರೆ ಅದರೊಳಗೆ ಏನೋ ಮಿನರಲ್ ಆಯಿಲ್ ಹಾಕಿರ್ತಾರಂತಾರೆ ಅಥವಾ ಪ್ಯಾರಫಿನ್ ಆಯಿಲ್ ಹಾಕಿರ್ತಾರಂತಾರೆ, ಅದು ಬೇರೆ ವಿಷಯ. ಆದರೆ ಈ ಬ್ಲೆಂಡಿಂಗ್ ಮಾಡಿದಂತಹ ಸಂದರ್ಭದಲ್ಲಿ ರಿಫೈನಿಂಗ್ ಮಾಡುವಂತಹ ಒಂದು ಏನು ಪ್ರೊಸೆಸ್ ಅದ ಆ ಪ್ರಕ್ರಿಯೆಯಲ್ಲಿ ಆ ಒಂದು ಎಣ್ಣೆಯನ್ನು ಸಾಕಷ್ಟು ಹೆಚ್ಚಿನ ಒಂದು ಉಷ್ಣಾಂಶಕ್ಕೆ ಸಂಸ್ಕರಣೆ ಮಾಡಲಾಗ್ತದೆ. ಈ ಹೆಚ್ಚಿನ ಉಷ್ಣಾಂಶಕ್ಕೆ ಅದರಲ್ಲಿರುವಂಥ ಒಳ್ಳೆಯ ಏನು ಆಂಟಿ ಆಕ್ಸಿಡೆಂಟ್ಸ್ ಇದ್ದಾವೆ ಅಥವಾ ಏನು ನಮ್ಮ ದೇಹಕ್ಕೆ ಬೇಕಾಗುವಂಥ ಫ್ಯಾಟಿ ಆಸಿಡ್ಸ್ ಇದ್ದಾವೆ ಅಥವಾ ಅದಕ್ಕೆ ನಮಗೆ ಏನು ವಿಟಮಿನ್ಸ್ ಇದ್ದಾವೆ ಅಂಥ ವಿಟಮಿನ್ಗಳೆಲ್ಲನೂ ಆ ಒಂದು ಸಂಸ್ಕರಣೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಹಾಳಾಗಿ ಹೋಗ್ತದೆ. ಹಾಳಾಗಿದ್ದಂಥ ಒಂದು ಎಣ್ಣೆಯನ್ನು ನಾವು ಉಪಯೋಗ ಮಾಡುವುದರಿಂದ ಅದು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತೀವಿ. ಇದು ಬಹುಬೇಗನೆ ನಮ್ಮಲ್ಲಿ ನಮ್ಮ ದೇಹದಲ್ಲಿ ಒಂದು ಈ ಕೊಲೆಸ್ಟ್ರಾಲನ್ನು ಉತ್ಪತ್ತಿ ಮಾಡಿ ದೇಹದಲ್ಲಿ ಸ್ವಲ್ಪ ಈ ಏನು ಹೈ ಬಿ ಪಿ ಅಥವಾ ಏನು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ ಅಂಥ ಒಂದು ರೋಗಗಳಿಗೆ ತುತ್ತಾಗುವಲ್ಲಿ ಇದು ಭಾಳ ಬೇಗನೆ ಒಂದು ಸಹಾಯಕಾರಿ ಆಗ್ತದೆ. ಅಂಥ ಒಂದು ದೇಹದಲ್ಲಿ ನಾವು ಅನಾರೋಗ್ಯಕ್ಕೆ ತುತ್ತಾಗಬೇಕಾಗ್ತದೆ, ಅದರ ಬದಲಾಗಿ ನಾವು ಈ ನೈಸರ್ಗಿಕವಾಗಿ ಕಚ್ಚಿಘಾನಿಯಿಂದ ನಾವು ಏನು ಈ ರೋಟ್ರಿ ಮಿಲ್ ಅಂತೀವಿ ಇದರಲ್ಲಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತೀವಿ ಅದಕ್ಕೆ. ಈ ಕೋಲ್ಡ್ ಪ್ರೆಸ್ಡ್ ಆಯಿಲ್ದಾಗೆ ಕಡಿಮೆ ಟೆಂಪ್ರೇಚರ್ ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಅಂತಂದ್ರೆ 60 ಡಿಗ್ರಿ 70 ಡಿಗ್ರಿ ಒಳಗೇ ಈ ಒಂದು ಸಂಸ್ಕರಣೆ ಆಗ್ತದೆ. ಇಂಥ ಒಂದು ಸಂಸ್ಕರಣೆ ಆದಂಥ ಒಂದು ಆಯಿಲ್ನಲ್ಲಿ ಅದರೊಳಗಿರುವಂಥ ಎಲ್ಲ ಏನು ಪೋಷಕಾಂಶಗಳಿದ್ದಾವೆ ಪೌಷ್ಟಿಕಾಂಶಗಳಿದ್ದಾವೆ ಅವೆಲ್ಲ ನಮ್ಮ ದೇಹಕ್ಕೆ ಬಹಳ ಉಪಯುಕ್ತ ಇದ್ದಾವೆ, ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡುವಲ್ಲಿ ಬಹಳ ಒಂದು ಸಹಾಯ ಮಾಡ್ತದೆ. ಅಂತಹ ಒಂದು ಒಳ್ಳೆಯ ಈ ಅಡುಗೆ ಎಣ್ಣೆಯನ್ನು ನಾವು ನಮ್ಮ ದಿನನಿತ್ಯದ ಅಡುಗೆಯಲ್ಲಿ ಉಪಯೋಗ ಮಾಡಿದಾಗ ನಮ್ಮೆಲ್ಲರ ಒಂದು ಈಗ ಹೆಚ್ಚಾನೆಚ್ಚು ತಮಗೆ ಗೊತ್ತಿರೋ ಹಾಗೆ ಸಂಧಿವಾತ ಆಗಿರ್ಬೋದು ಅಥವಾ ಈ ಏನು ಎಲ್ಲರಿಗೂ ಡಯಾಬಿಟೀಸು ಅಥವಾ ಬಿ ಪಿ ಇಂಥವೆಲ್ಲ ಒಂದು ಏನು ರೋಗಗಳು ಬರ್ತಾ ಇದ್ದಾವೆ ಇಂಥ ರೋಗಗಳನ್ನು ನಾವು ಅತೀ ಪರಿಣಾಮಕಾರಿಯಾಗಿ ತಡೆಗಟ್ಟಬಹುದು. ಆದ್ದರಿಂದ ಈ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಭಾಗಕ್ಕೆ ಅಥವಾ ಈ ಒಂದು ಅಡುಗೆ ಎಣ್ಣೆಯಲ್ಲಿ ಕಚ್ಚಿಘಾಣಿಯಿಂದ ಅಥವಾ ಕೋಲ್ಡ್ ಪ್ರೆಸ್ಡ್ನಿಂದ ಮಾಡಿದಂತಹ ಒಂದು ಆಯಿಲನ್ನು ಎಲ್ಲರೂ ನಾಗರಿಕರು ಜನರು ಉಪಯೋಗ ಮಾಡಿದಲ್ಲಿ ಅದರಿಂದ ಏನಾಗ್ತದೆ ಈ ರೈತರಿಗೂ ಸಹ ಹೆಚ್ಚಿನ ಒಂದು ಬೆಳೆಗಳನ್ನು ಬೆಳೆಯಲಿಕ್ಕೆ ಅನುಕೂಲ ಆಗ್ತದೆ. ಯಾಕಂತಂದರೆ ಸಾಕಷ್ಟು ನಮ್ಮ ಭಾರತ ದೇಶ ಎಷ್ಟು ಹೆಚ್ಚಾಗಿ ಎಣ್ಣೆ ಬೀಜಗಳನ್ನು ಬೆಳೀತಾ ಇದ್ದರೂ ಸಹ 75% ಹೊರಗಿನಿಂದ ಆಮದು ಮಾಡ್ಕೋಬೇಕಾಗ್ತಾ ಇದೆ. ಅಂಥ ಒಂದು ಪ್ರಸಂಗದಲ್ಲಿ ನಾವು ಈ ಒಂದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅತ್ತೀವಿ, ಇದನ್ನು ನಾವು ಇಲ್ಲೇ ನಾವು ಮಾಡಬಹುದು ಅಥವಾ ಎಲ್ಲರೂ ಒಂದು ಹಳ್ಳಿಗಳಲ್ಲಿ ಪ್ರತಿ ಹಳ್ಳಿಗಳಲ್ಲಿಯೂ ಸಹ ಇದನ್ನು ಮಾಡಿಕೊಂಡು ಒಳ್ಳೆಯ ಒಂದು ಅಡುಗೆ ಎಣ್ಣೆಯನ್ನು ಎಲ್ಲ ನಮ್ಮ ಅಡುಗೆಯಲ್ಲಿ ಉಪಯೋಗ ಮಾಡಲಿಕ್ಕೆ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ ಈ ಒಂದು ಘಟಕವನ್ನು ಸ್ಥಾಪಿಸಿ ಇದರ ಬಗ್ಗೆ ನಾವು ಹೆಚ್ಚಿಗೆ ಒಂದು ಎಲ್ಲರಿಗೂ ತರಬೇತಿನೂ ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಯಾರಾದರೂ ಯುವಕರು ಮುಂದೆ ಬಂದಲ್ಲಿ ಅವರಿಗೆ ಇದರಿಗೆ ತರಬೇತಿ ಕೊಟ್ಟು ಇದನ್ನು ನಮ್ಮಲ್ಲಿ ಒಂದು ಏನು ಘಟಕವನ್ನು ನಾವು ಸ್ಥಾಪನೆ ಮಾಡಿದ್ವಿ ಈ ಘಟಕವನ್ನು ಅವರು ಉಪಯೋಗ ಮಾಡ್ಕೋಬಹುದು. ಅಂದರೆ ಇದಕ್ಕೆ ಸ್ಟಾರ್ಟಪ್ ಪ್ರೋಗ್ರಾಮ್ ಅಂತೀವಿ. ಈ ಸ್ಟಾರ್ಟಪ್ ಪ್ರೋಗ್ರಾಮ್ದಲ್ಲಿ ಯಾವುದೇ ಒಬ್ಬ ಅನ್ಎಂಪ್ಲಾಯ್ಡ್ ಯೂತ್ ಆಗಿರ್ಬೋದು ಅಥವಾ ಏನಾದರೂ ಎಂಟರ್ಪ್ರಿನರ್ಶಿಪ್ ಸ್ಟಾರ್ಟ್ ಮಾಡಬೇಕನ್ನುವಂಥ ಯುವಕರು ಯುವತಿಯರು ಅಥವಾ ಯಾರು ರೈತರು ರೈತರ ಮಕ್ಕಳು ಯಾರಾದರೂ ಸಹ ಇಲ್ಲಿ ಬರ್ಬೋದು, ಬಂದು ತಮ್ಮದೇ ಆದಂತಹ ಒಂದು ಏನು ಈ ಶೇಂಗಾ ಬೀಜ ಆಗಿರ್ಬೋದು ಅಥವಾ ಕುಸುಬೆ ಆಗಿರ್ಬೋದು ಅಥವಾ ಸನ್ಫ್ಲವರ್ ಆಗಿರ್ಬೋದು ಅಥವಾ ಕೊಬ್ಬರಿ ಎಣ್ಣೆಯನ್ನು ಸಹ ತಾವು ಇಲ್ಲಿ ಉತ್ಪಾದನೆ ಮಾಡಿ ನಾವು ನಮ್ಮಲ್ಲಿರುವಂಥ ಒಂದು FSSA ಲೈಸೆನ್ಸ್ ಅದ, ಆ ಲೈಸೆನ್ಸ್ ಇರುವುದನ್ನು ಅವರಿಗೆ ನಾವು ಶೇರ್ ಮಾಡ್ತೀವಿ. ಅವರು ತಮ್ಮದೇ ಆದಂಥ ಒಂದು ಬ್ರ್ಯಾಂಡ್ನಲ್ಲಿ ಮೊದಲಿಗೆ ಇದು ಸ್ಟಾರ್ಟಿಂಗ್ ಆಫ್ ದ ಬಿಸ್ನೆಸ್ ಅಂತೀವಿ ಇದಕ್ಕೆ. ಆವಾಗ ಏನಾಗ್ತದೆ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಇರಲಾರದೇ ನಮ್ಮಲ್ಲಿ ಒಂದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಏನು ಸ್ಥಾಪಿಸಿರ್ತಕ್ಕಂಥ ಈ ಘಟಕದ ಒಂದು ಉಪಯೋಗವನ್ನು ಪಡೆದುಕೊಂಡು ಇದರಲ್ಲಿ ಒಂದು ಅವರು ತಮ್ಮದೇ ಆದಂಥ ಒಂದು ಸಣ್ಣದಾದ ಬಿಸ್ನೆಸ್ ಅನ್ನು ಪ್ರಾರಂಭ ಮಾಡಿದರೆ ಅವರಿಗೆ ತಿಂಗಳಿಗೆ ಮಿನಿಮಮ್ ಆಗಿ 25-30 ಸಾವಿರ ರೂಪಾಯಿ ತನಕ ಒಳ್ಳೆಯ ಒಂದು ಆದಾಯ ಬರುವಂತಹ ಒಂದು ಅಂದರೆ ಪ್ರಾರಂಭದಲ್ಲಿ ಇಷ್ಟು ಆದಾಯ ಬರುವುದು ಡೆಫಿನೆಟ್ ಆಗಿ ಆಗ್ತದೆ. ಅದನ್ನೇ ಅವರು ಮುಂದುವರ್ಸ್ಕೊಂಡು ತಮ್ಮದೇ ಆದಂಥ ಒಂದು ಘಟಕವನ್ನು ಸ್ಥಾಪಿಸಿದಲ್ಲಿ ಇನ್ನೂ ಹೆಚ್ಚಿನ ಆದಾಯವನ್ನು ಪಡೆಯಬಹುದು ಹಾಗೂ ಒಳ್ಳೆಯ ಒಂದು ಏನು ಅಡುಗೆ ಏನು ಎಣ್ಣೆ ಅದ ಇದರಿಂದ ಒಂದು ನಾವು ಇನ್ನೊಂದು ಏನು ಹೇಳ್ತೀವಿ ಅಂತಂದರೆ ಟ್ರಾನ್ಸ್ ಫ್ಯಾಟ್ ಅಂತೀವಿ. ಈ ಎಲ್ಲ ಅನಾರೋಗ್ಯಗಳಿಗೆ ಕಾರಣ ಆಗುವಂಥ ಒಂದು ಐಟಮ್ ಅಂತಂದರೆ ಅಥವಾ ಕಾಂಪೋನೆಂಟ್ ಅಂದರೆ ಅದು ಟ್ರಾನ್ಸ್ ಫ್ಯಾಟ್. ಈ ಟ್ರಾನ್ಸ್ ಫ್ಯಾಟ್ ಮಾತ್ರ ರಿಫೈನ್ಡ್ ಆಯಿಲು ಅಥವಾ ಡಬಲ್ ಫಿಲ್ಟರ್ಡ್ ಇಂಥದ್ರಲ್ಲಿ ಇರ್ತದೆ ಹೊರತು ಈಗೇನು ನಾವು ಕೋಲ್ಡ್ ಪ್ರೆಸ್ಡ್ ಅತ್ತೀವಿ ಈ ಘಾನಿಯಲ್ಲಿ ಏನು ಅರೆದಿರ್ತಕ್ಕಂಥ ಎಣ್ಣೆಯಲ್ಲಿ ಇದು 100% ನಿಲ್ಲಾಗಿರ್ತದೆ. ಇದರಲ್ಲಿ ಒಂದು ಅಂಶನೂ ಟ್ರಾನ್ಸ್ ಫ್ಯಾಟ್ ಇರುವುದಿಲ್ಲ. ಈ ಟ್ರಾನ್ಸ್ ಫ್ಯಾಟ್ ಇರಲಾರದಂಥ ಒಳ್ಳೆಯ ಒಂದು ಆರೋಗ್ಯಕ್ಕೆ ಉಪಯುಕ್ತವಾಗಿರುವಂಥ ಎಣ್ಣೆಯನ್ನು ನಾವು ಎಲ್ಲರಿಗೂ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗಿದೆ. ಆದ್ದರಿಂದ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತಂದರೆ ಇದು ಭಾಳ ಒಂದು ಕಡಿಮೆ ಒಂದು ಇನ್ವೆಸ್ಟ್ಮೆಂಟ್ದಲ್ಲಿ ಇದನ್ನು ಪ್ರಾರಂಭ ಮಾಡ್ಬೋದು. ಯಾಕಂತಂದರೆ ಈಗ ಸಾಕಷ್ಟು ನಮ್ಮ ಕರ್ನಾಟಕ ಸರ್ಕಾರವೂ ಸಹ ಇದಕ್ಕೆ ಸಹಾಯ ಹಸ್ತ ಹಾಕ್ತಾ ಇದೆ. ಇನ್ನೊಂದು ಓ ಡಿ ಒ ಪಿ ಪ್ರೋಗ್ರಾಮ್ನಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಇದು ಶೇಂಗಾ ಒಂದು ಬೀಜ ಇದೆ, ಆ ಶೇಂಗಾ ಎಣ್ಣೆಯನ್ನು ನಾವು ಸಂಸ್ಕರಣೆ ಮಾಡಲಿಕ್ಕೆ ಅಥವಾ ಶೇಂಗಾ ಎಣ್ಣೆಯನ್ನು ಉತ್ಪಾದಿಸಲಿಕ್ಕೆ ಅಥವಾ ಶೇಂಗಾ ಎಣ್ಣೆಯಿಂದ ತೆಗೆದದ್ದನ್ನು ಏನು ಒಂದು ಕೇಕ್ ಅಂತೀವಿ, ಆ ಕೇಕ್ದಿಂದ ಸಾಕಷ್ಟು ಬೇರೆ ಬೇರೆ ಮೌಲ್ಯವರ್ಧಿತ ಆಹಾರಗಳನ್ನು ಉತ್ಪಾದನೆ ಮಾಡಬಹುದು. ಅದರಿಂದ ಸಹ ನಾವು ಹೆಚ್ಚಿನ ಒಂದು ಆದಾಯವನ್ನು ಪಡೆಯಬಹುದು. ಆದ್ದರಿಂದ ಇದೊಂದು ಒಳ್ಳೆಯ ಸ್ವ ಉದ್ಯೋಗಕ್ಕೆ ಉದ್ಯೋಗವನ್ನು ಪ್ರಾರಂಭಿಸಲಿಕ್ಕೆ ಯಾರು ಆಸಕ್ತರಾದಿರಿ ಅಥವಾ ಇಚ್ಛೆ ಪಡ್ತೀರಿ ಅವರಿಗೆ ಒಂದು ಒಳ್ಳೆಯ ಒಂದು ಹಾದಿ ಅಂತ ಹೇಳ್ಬೋದು. ಅಂಥ ಒಂದು ನಿಟ್ಟಿನಲ್ಲಿ ಇದಕ್ಕೆ ಬೇಕಾಗುವಂತಹ ಏನೇನು ತರಬೇತಿ ಅದ ಅಥವಾ ಏನೇನು ಸಲಹೆ ಸೂಚನೆಗಳಿದ್ದಾವೆ ಅಥವಾ ತಾಂತ್ರಿಕ ಜ್ಞಾನ ಇದೆ ಅದನ್ನು ನಮ್ಮ ಒಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರದಲ್ಲಿ ನಮ್ಮ ಒಂದು ವಿಭಾಗದಲ್ಲಿ ಅವರಿಗೆ ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾನು ಏನು ಹೇಳಬೇಕಂತಂದರೆ ಈ ಒಂದು ಸರಿಸುಮಾರು 2-2.5 ಲಕ್ಷ ರೂಪಾಯಿ ಏನಾದರೂ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ದಿನಾಲೂ ನಾವು ಏನಿಲ್ಲತಂದ್ರೂ 50-75 ಕೆಜಿ ಎಣ್ಣೆಯನ್ನು ನಾವು ಇದರಲ್ಲಿ ಉತ್ಪಾದನೆ ಮಾಡ್ಬೋದು. ಈ ಒಂದು 15 ಕೆಜಿ ನಾವು ಏನಾದರೂ ಒಂದು ಸರಿ ಈ ಒಂದು ಘಟಕದಲ್ಲಿ ನಾವು ಹಾಕಿದಾಗ ಒಂದು ಸರಿ ಮಾಡಬೇಕಂತಂದರೆ ಒಂದು 10-15 ಕೆಜಿ ಬೀಜಗಳನ್ನು ಹಾಕಬೇಕಾಗ್ತದೆ. ಈ 15 ಕೆಜಿ ಬೀಜಕ್ಕೆ ನಮಗೆ 5 ಕೆಜಿ ಆಯಿಲ್ ಬರ್ತದೆ. ಈಗ ಅಂಥ ಒಂದು ಸಂದರ್ಭದಲ್ಲಿ ನಾವು ಇದನ್ನು ಒಂದು 45 ನಿಮಿಷ ಅಥವಾ 1 ತಾಸದಲ್ಲಿ ಒಂದು ಪ್ರಕ್ರಿಯೆಯನ್ನು ಮುಗಿಸ್ಬೋದು. ಇದರಿಂದಾಗಿ ಹೀಗೆ ನಾವು ಒಂದು 6-7 ಸರಿ ನಾವು ಇದನ್ನು ಮಾಡಿದ್ರೂ ಸಹ ಮಿನಿಮಮ್ 30-50 ಕೆಜಿ ಎಣ್ಣೆಯನ್ನು ನಾವು ತೆಗಿಬೋದು. ಅದೇ ರೀತಿಯಾಗಿ ನಾವು ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ನಾವು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಬೇರೆ ಬೇರೆಯಾಗಿ ನಾವು ಕುಸುಬೆ ಎಣ್ಣೆಯನ್ನು ಮಾಡಲಿಕ್ಕೆ ಒಂದು ಗಾಣ ಅಥವಾ ಕೊಬ್ಬರಿ ಎಣ್ಣೆಯನ್ನು ತೆಗೆಯಲಿಕ್ಕೆ ಒಂದು ಗಾಣವನ್ನು ಮಾಡ್ಬೋದು. ಹೀಗಾಗಿ ನಾವು ಎಲ್ಲನೂ ಒಂದರಾಗೇನೂ ಮಾಡ್ಬೋದು, ಅವಕ್ಕೆ ಸಪ್ರೇಟ್ ಸಪ್ರೇಟ್ ಆಗಿ ಗಾಣಗಳನ್ನು ನಾವು ಹಾಕೋಬೋದು. ಆದರೆ ಯಾವುದೇ ಒಂದು ಘಟಕವನ್ನು ನಾವು ಸ್ಥಾಪನೆ ಮಾಡಬೇಕಾದ್ರೆ ಒಳ್ಳೆಯ ಒಂದು ಶುಚಿತ್ವವನ್ನು ಕಾಪಾಡೋದು ಬಹಳ ಮುಖ್ಯ. ಯಾಕಂತಂದರೆ ನಾವು ಈ ಅಡುಗೆ ಎಣ್ಣೆಯನ್ನು ಎಲ್ಲ ಜನರ ಆರೋಗ್ಯದ ದೃಷ್ಟಿಯಿಂದ ಯಾವಾಗಲೂ ಅದನ್ನು ಆ ಘಟಕವನ್ನು ಶುಚಿಯಾಗಿಡಬೇಕು, ಕ್ಲೀನಾಗಿಡಬೇಕು. ಇವತ್ತಿನ ಏನು ಕೆಲಸ ಆದ ನಂತರ ಅದನ್ನು ಪಕ್ಕಾ ಘಟಕವನ್ನು ನಾವು ಸರಿಯಾಗಿ ಸ್ವಚ್ಛ ಮಾಡಿ ಮತ್ತೆ ನೆಕ್ಸ್ಟ್ ನಾಳೆ ಮಾಡಬೇಕಾದ್ರೆ ಮತ್ತೆ ಅದನ್ನು ಸರಿಯಾಗಿ ಆಮೇಲೆ ಒಳ್ಳೆಯ ಗುಣಮಟ್ಟದ ಬೀಜಗಳನ್ನು ಆರಿಸಬೇಕು. ಯಾವುದೇ ರೀತಿ ಅದರಲ್ಲಿ ಮಾಯ್ಶ್ಚರ್ ಇರಬಾರ್ದು. ಸರಿಯಾಗಿ ಒಣಗಿಸಿದಂತಹ ಒಂದು ಬೀಜಗಳಿದ್ದಾವೆ ಅಂಥ ಬೀಜಗಳನ್ನು ಉಪಯೋಗ ಮಾಡಿದ್ದಲ್ಲಿ, ಯಾಕಂತಂದರೆ ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಅಂತಂತಂದರೆ ಅದರಲ್ಲಿರುವ ತೇವಾಂಶ. ಈಗೇನು ನಾವು ಮಾಯ್ಶ್ಚರ್ ಕಂಟೆಂಟ್ ಅಂತೀವಿ, ಈ ಮಾಯ್ಶ್ಚರ್ ಕಂಟೆಂಟ್ 7.5% ಮೇಲೆ ಇರಬಾರ್ದು. 7.5% ಮೇಲೆ ಇತ್ತಂತಂದ್ರೆ ನಮಗೆ ಬರ್ತಕ್ಕಂಥ ಒಂದು ಉತ್ಪನ್ನ ಅದು ಕಡಿಮೆ ಆಗ್ತದೆ ಮತ್ತು ಆಯಿಲ್ ಕ್ವಾಲಿಟಿ ಸಹ ಒಂದು ಅದರಲ್ಲಿ ಕಡಿಮೆ ಆಗ್ತದೆ. ಆದ್ದರಿಂದ ನಾವು ಸರಿಯಾಗಿ ಒಣಗಿಸಿರ್ತಕ್ಕಂಥ ಏನು 5-7.5% ತೇವಾಂಶ ಇರುವಂಥ ಒಂದು ಬೀಜಗಳನ್ನು ನಾವು ಇದರಲ್ಲಿ ಸರಿಯಾಗಿ ನಾವು ಹಾಕಿದರೆ ಒಳ್ಳೆಯ ಒಂದು ಆಲ್ಮೋಸ್ಟ್ 90% ತನಕ ನಾವು ಅಂದರೆ ನಾವು ಯಾವುದೇ ಒಂದು ಈಗ ಕೇಕ್ ಅಂತೀವಿ ಅಥವಾ ಎಣ್ಣೆಯನ್ನು ತೆಗೆದ ನಂತರ ಕೇಕ್ ಅದು 10%ಗಿಂತ ಮೇಲೆ ಇರಬಾರ್ದು. 10%ಗಿಂತ ಮೇಲೆ ಇತ್ತಂದ್ರೆ ಅದು ಎಕನಾಮಿಕಲಿ ವಯಬಲ್ ಆಗಂಗಿಲ್ಲ. ಆದ್ದರಿಂದ ಅದನ್ನು ಸರಿಯಾಗಿ ನಾವು less than 8%, 6% ತನಕ ನಾವು ಇದರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಬೋದಾಗಿದೆ. ಅದರಿಂದ ಒಂದು ಹೆಚ್ಚಿನ ಒಂದು ಆದಾಯನೂ ಬರ್ತದೆ, ಒಳ್ಳೆಯ ಉತ್ಪನ್ನವನ್ನು ನಾವು ಪಡೆಯಬಹುದಾಗಿದೆ. ಇದೇ ರೀತಿಯಾಗಿ ನಾವು ಓ ಡಿ ಒ ಪಿ ಪ್ರೋಗ್ರಾಂನಲ್ಲಿ ಎಲ್ಲ ಯುವಕ ಯುವತಿಯರು ಅಥವಾ ಯಾರೇ ಆಸಕ್ತರು ಸಹ ತಮ್ಮದೇ ಆದಂಥ ಒಂದು ಸಣ್ಣದಾದ ಫುಡ್ ಪ್ರೊಸೆಸಿಂಗ್ ಯೂನಿಟನ್ನು ಹಾಕ್ಬೋದಾಗಿದೆ. ಅದನ್ನು ಆನ್ಲೈನೇ ತಾವು ಯಾವುದೇ ಈಗ ನಮ್ಮ ಕೃಷಿ ಇಲಾಖೆ ಆಗಿರ್ಬೋದು ಅಥವಾ ತೋಟಗಾರಿಕೆ ಇಲಾಖೆ ಎಲ್ಲೇ ತಾವು ಹೋದಲ್ಲಿ ಅವರಿಗೆ ಈ ಒಂದು ಏನು ಫುಡ್ ಪ್ರೊಸೆಸಿಂಗ್ ಘಟಕವನ್ನು ಪ್ರಾರಂಭ ಮಾಡಲಿಕ್ಕೆ ಬೇಕಾಗುವಂಥ ಎಲ್ಲ ಒಂದು ಏನು ಸಹಾಯ ಅಥವಾ ಅದನ್ನು ಲೋನ್ ಫೆಸಿಲಿಟಿ ಸಹ ಸಬ್ಸಿಡಿ ಫೆಸಿಲಿಟಿ ಸಹ ಇದು ಎಲ್ಲವನ್ನೂ ತಮಗೆ ಅರಿವು ಮಾಡಿಸಿಕೊಡಲಾಗ್ತದೆ. ಈಗ ತಮ್ಮ ವಿಶ್ವವಿದ್ಯಾಲಯದಲ್ಲಿ ಯಾವ್ಯಾವ ಒಂದು ಎಣ್ಣೆ ಉತ್ಪಾದನೆ ಆಗ್ತಾ ಇದೆ, ಯಾವ ರೇಟಲ್ಲಿ ಮಾರ್ತಾ ಇದ್ದೀರಿ, ಹೇಗೆ ಬೇಡಿಕೆ ಬರ್ತಾ ಇದೆ, ಬೇಡಿಕೆಯನ್ನು ಪೂರೈಕೆ ಮಾಡಲಿಕ್ಕೆ ಆಗ್ತಾ ಇದೆ ಹೇಗೆ, ಜೊತೆಗೆ ಒಬ್ಬ ಯುವಕ ಒಂದು ಎಣ್ಣೆಗಾಣವನ್ನು ಹಾಕಬೇಕಾಗಿತ್ತಂದರೆ ಅವನಿಗೆ ಎಷ್ಟು ಜಾಗ ಬೇಕಾಗತ್ತೆ ಮತ್ತು ಎಷ್ಟು ರೊಕ್ಕವನ್ನು ಹಾಕಿದರೆ ಎಣ್ಣೆಗಾಣವನ್ನು ಮಾಡ್ಬೋದಂತಿರ್ತಾವೆ? ನಮ್ಮ ಒಂದು ಈಗೇನು ಘಟಕ ಅದ, ಈ ಘಟಕಕ್ಕೆ ನಾವು ಸಪ್ರೇಟಾಗಿ ನಾವು ಕುಸುಬೆ ಎಣ್ಣೆಯನ್ನು ತೆಗಿಲಿಕ್ಕೆ ಒಂದು ಘಟಕವನ್ನು ಒಂದು ಘಾನಿಯನ್ನು ಹಾಕಿದ್ದೀವಿ. ಅದೇ ರೀತಿಯಾಗಿ ಒಂದು ಶೇಂಗಾ ಅಥವಾ ಕೊಬ್ಬರಿ ಎಣ್ಣೆಯನ್ನು ತೆಗಿಲಿಕ್ಕೆ ಒಂದು ಸಪ್ರೇಟಾಗಿ ಘಟಕವನ್ನು ನಿರ್ಮಾಣ ಮಾಡಿದ್ವಿ. ಈ ಸ್ಥಾಪನೆಗೆ ಆಲ್ಮೋಸ್ಟು ನಮ್ಮಲ್ಲಿ ಭಾಳ ಬೇಡಿಕೆ ಇದೆ. ಇವತ್ತು ಏನು ನಾವು 50 ಕೆಜಿದಿಂದ 75 ಕೆಜಿ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ಅದು ಸಹ ಅವತ್ತಿಂದ ಅವತ್ತೇ ಮ್ಯಾಕ್ಸಿಮಮ್ ಆಗಿ ಮರುದಿವಸ ಮಾತ್ರ ನಮ್ಮಲ್ಲಿ ಲಭ್ಯತೆ ಇದೆ, ಅಷ್ಟು ಡಿಮ್ಯಾಂಡ್ ಇದೆ. ಆದ್ದರಿಂದ ಎಲ್ಲ ಅಂದರೆ ಒಂದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದರೆ, ಯಾವುದೇ ಉದ್ಯಮವನ್ನು ಈ ಸ್ಟಾರ್ಟ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಬರೋದೇ ಮಾರ್ಕೆಟಿಂಗ್ ಐತೋ ಇಲ್ಲೋ ಅನ್ನೋದು. ಅಂಥ ಒಂದು ಈ ಉದ್ಯಮ ಏನಿದೆ, ಈ ಯಾರೇ ಆಸಕ್ತವುಳ್ಳ ಏನು ಅಭ್ಯರ್ಥಿಗಳಿರ್ತಾರೆ ಅಥವಾ ಎಂಟರ್ಪ್ರಿನರ್ ಆಗಬೇಕಂತಾರೆ, ಅವರಿಗೆ ಯಾವುದೂ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನು ಕಣ್ಮುಚ್ಚಿ ಪ್ರಾರಂಭ ಮಾಡ್ಬೋದು. ಯಾಕಂತಂದರೆ ಅಷ್ಟು ಬೇಡಿಕೆ ಅದ. ಈಗ ನಮ್ಮಲ್ಲಿ ಅಂತೂ 2ನೇ ದಿವಸಗೇ ನಾವು ಮಾಡಿದಂಥ ಉತ್ಪನ್ನಗಳು ಸಿಗಲಿಕ್ಕಿಲ್ಲ ಅಂದರೆ ಅಷ್ಟು ಬೇಡಿಕೆ ಅದ. ಜನರು ಬರ್ತಾ ಇದ್ದಾರೆ, ತೊಗೊಂಡು ಹೋಗ್ತಾ ಇದ್ದಾರೆ. ಆದ್ದರಿಂದ ನಾವು ಸಾಕಷ್ಟು ಇದಕ್ಕೆ ಬೇಕಾಗುವಂಥ ಏನೇನು ಇವು ಕಚ್ಚಾ ಸಾಮಗ್ರಿ ಇದಾವೆ, ಕಚ್ಚಾ ಸಾಮಗ್ರಿ ಅಂತಂದರೆ ಒಳ್ಳೆಯ ಕ್ವಾಲಿಟಿಯ ಶೇಂಗಾ ಬೀಜ ಆಗಿರ್ಬೋದು ಅಥವಾ ಕೊಬ್ಬರಿ ಆಗಿರ್ಬೋದು ಅಥವಾ ಕುಸುಬೆ ಆಗಿರ್ಬೋದು. ಈ ಬೀಜಗಳನ್ನು ನಾವು ಸರಿಯಾಗಿ ಪ್ರೊಕ್ಯೂರ್ ಮಾಡ್ಕೋತಾ ಇದ್ವಿ. ಅದನ್ನು ಮಾಡಿ ದಿನಾಲು ಏನಿಲ್ಲ ಅಂತಂದ್ರೆ ಒಂದು 50-75 ಕೆಜಿ ಎಣ್ಣೆಯನ್ನು ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ಇದೇ ರೀತಿಯಾಗಿ ನಾವು ಒಬ್ಬ ನೀವು ತಾವು ಕೇಳಿದ ಪ್ರಶ್ನೆಗೆ ಹೇಳೋದಾದರೆ, ಒಬ್ಬ ಯಾವುದೇ ಆಸಕ್ತಿ ಉಳ್ಳ ಎಂಟರ್ಪ್ರಿನರ್ ಇದನ್ನು ಪ್ರಾರಂಭ ಮಾಡಬೇಕಾದ್ರೆ ಮಿನಿಮಮ್ ಆಗಿ 2.5 ಲಕ್ಷ ನಾನು ಆಗಲೇ ಹೇಳಿದೆ, ಸರಿಯಾಗಿ ಒಂದು ಜಾಗ ಇರಬೇಕು, ಒಂದು 20x30 ಫೀಟ್ ಇರುವಂತಹ ಒಂದು ಒಳ್ಳೆಯ ಏನಾದರೂ ಶೆಡ್ ಇದ್ದಲ್ಲಿ ಅಥವಾ ಒಂದು ಜಾಗ ಇದ್ದಲ್ಲಿ ಅಂಥ ಒಂದು ಈವನ್ ಒಂದು ಸಣ್ಣ ಮನೆಯ ಒಂದು ಭಾಗದಲ್ಲಿಯೂ ಸಹ ಇದನ್ನು ಪ್ರಾರಂಭಿಸಬಹುದಾಗಿದೆ. ಆದ್ದರಿಂದ ಇದಕ್ಕೆ ಬೇಕಾಗುವ ಒಂದು ಇನ್ವೆಸ್ಟ್ಮೆಂಟ್ ಅಂತಂದರೆ 2.5 ಲಕ್ಷ. ಇದಕ್ಕೆ ಬೇಕಾಗುವ ಒಂದು ಏನು ಲೋನ್ ಫೆಸಿಲಿಟಿ ಸಹ ಈಗ ಎಲ್ಲ ಬ್ಯಾಂಕಿನವರು ಕೊಡ್ತಾರೆ. ಆದ್ದರಿಂದ ನಮ್ಮಲ್ಲಿ ತರಬೇತಿ ತೆಗೆದುಕೊಂಡ ನಂತರ ನಿಮಗೆ ಈ ಲೋನ್ ಫೆಸಿಲಿಟಿ ಕೊಡ್ತಕ್ಕಂಥ ಬ್ಯಾಂಕ್ಗಳಿಗೂ ನಿಮಗೆ ಪರಿಚಯ ಮಾಡಿಸಿಕೊಡ್ತೀವಿ. ಅದೇ ರೀತಿಯಾಗಿ ಇದಕ್ಕೆ ಬೇಕಾಗುವಂಥ ಏನು FSSA ಲೈಸೆನ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಸರ್ಟಿಫಿಕೇಷನ್ ಆಗಿರ್ಬೋದು ಅಥವಾ ಇದಕ್ಕೆ ಬೇಕಾಗುವಂಥ ಪ್ಯಾಕೇಜಿಂಗ್ ಮಟೀರಿಯಲ್ ಆಗಿರ್ಬೋದು, ಲೇಬ್ಲಿಂಗ್ ಆಗಿರ್ಬೋದು ಅಥವಾ ಬ್ರ್ಯಾಂಡಿಂಗ್, ಇದರ ಬಗ್ಗೆಯೂ ಸಹ ನಮ್ಮಲ್ಲಿ ಒಂದು ತಮಗೆ ತರಬೇತಿ ಕೊಡ್ತೀವಿ. ಆದ್ದರಿಂದ ಆಸಕ್ತಿ ಉಳ್ಳವರು ಮಿನಿಮಮ್ ಅಂತಂದರೆ ಈಗ 2.5 ಲಕ್ಷದಿಂದ 5 ಲಕ್ಷ ರೂಪಾಯಿ ತನಕ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡಿ, ಯಾಕಂತಂದರೆ ಈಗ ಮಾಡಬೇಕಾಗ್ತದೆ. ಎಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಲ್ಲಿ ಆದಾಯ ಬರ್ತದೆ. ಹೆಚ್ಚು ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡ್ತೀವಿ ಅಷ್ಟು ಹೆಚ್ಚು ಆದಾಯ ಬರ್ತದೆ. ಆದ್ದರಿಂದ ಮಿನಿಮಮ್ ಆಗಿ 2.5 ಲಕ್ಷ ಈ ಒಂದು ಫುಡ್ ಪ್ರೊಸೆಸಿಂಗ್ ಯೂನಿಟನ್ನು ಪ್ರಾರಂಭ ಮಾಡಲಿಕ್ಕೆ ಬೇಕಾಗ್ತದೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಗಾಣದ ಎಣ್ಣೆಯನ್ನು ಎಷ್ಟು ದಿವಸದವರೆಗೆ ಉಪಯೋಗ ಮಾಡಬಹುದು, ಕೀಪಿಂಗ್ ಕ್ವಾಲಿಟಿ ಬಗ್ಗೆ ಏನು ಹೇಳ್ತೀರಿ, ಎಷ್ಟು ದಿವಸದವರೆಗೆ ಇದು ಸಂಗ್ರಹಣೆ ಮಾಡಿಡ್ಬೋದು ಅಂತಿರ್ತಾವೆ? ಗಾಣದ ಎಣ್ಣೆಯನ್ನು ನಾವು ಮಿನಿಮಮ್ ಆಗಿ 3 ತಿಂಗಳವರೆಗೆ ಸಂಗ್ರಹಣೆ ಮಾಡಬಹುದಾಗ್ತದೆ. ಆದರೆ ಒಮ್ಮೆ ನಾವು ಏನಾದರೂ ಆ ಕ್ಯಾಪ್ ಓಪನ್, ಇದು ಸೀಲ್ಡ್ ಆಗಿ ಯಾವಾಗಲೂ ನಾವು ಏನೇ ಗಾಣದ ಎಣ್ಣೆಯನ್ನು ಇವತ್ತು ತೆಗೆದ ನಂತರ ಅದನ್ನು ಸರಿಯಾಗಿ ಫಿಲ್ಟರ್ ಮಾಡಬೇಕು. ಫಿಲ್ಟರ್ ಮಾಡದಿದ್ದ ಪಕ್ಷದಲ್ಲಿ ಅದನ್ನು ಸರಿಯಾಗಿ ಸೆಟಲ್ ಆಗಿ ಯಾವುದೇ ಒಂದು ಸಸ್ಪೆಂಡೆಡ್ ಸಾಲಿಡ್ಸ್ ಅಂತೀವಿ ಅದನ್ನು, ಆ ಸಾಲಿಡ್ಸ್ ಎಲ್ಲ ಕೆಳಗೆ ಬಂದ ನಂತರ ಮೇಲೆ ಇರತಕ್ಕಂಥ ಎಣ್ಣೆಯನ್ನು ಬಾಟಲ್ನಲ್ಲಿ ಅಥವಾ ಡಬ್ಬದಲ್ಲಿ ನಾವೇನು ಅದನ್ನು ಹಾಕ್ತೀವಿ, ಶೇಖರಣೆ ಮಾಡಿಡ್ತೀವಿ, ಅದನ್ನು ಪಕ್ಕ ನಾವು ಸೀಲ್ ಮಾಡಬೇಕಾಗ್ತದೆ. ಈ ಅಂಥ ಒಂದು ಸೀಲ್ ಇರುವಂಥ ಪ್ಯಾಕೇಜಿಂಗ್ ಮೆಟೀರಿಯಲ್ಗಳ ಲಭ್ಯತೆ ಇದೆ, ಅದಕ್ಕೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಒಮ್ಮೆ ನಾವು ಸೀಲನ್ನು ಓಪನ್ ಮಾಡಿದ ನಂತರ ಅದನ್ನು ಮಿನಿಮಮ್ ಆಗಿ ನಾವು 1 ತಿಂಗಳು ಅಥವಾ 2 ತಿಂಗಳ ಒಳಗೇ ಅದನ್ನು ಬಳಸಬೇಕಾಗ್ತದೆ. ಯಾಕಂತಂತಂದರೆ ಈಗ ನಾವು ಎಲ್ಲೇ ನಾವು ಮನೆಯಲ್ಲಿ ನಾವು ಒಂದು 5 ಲೀಟ್ರ್ ಕ್ಯಾನನ್ನು ಒಯ್ಬೋದು, 5 ಲೀಟ್ರ್ ಕ್ಯಾನನ್ನು ನಾವು ಆಲ್ಮೋಸ್ಟ್ ಆಗಿ 1-2 ತಿಂಗಳಲ್ಲಿ ಅದನ್ನು ಉಪಯೋಗಿಸಬಹುದು. ಆದ್ದರಿಂದ 5 ಕೆಜಿಕ್ಕಿಂತ ಹೆಚ್ಚಿನ ಒಂದು ಏನು ಪ್ಯಾಕಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಇದು 1 ಲೀಟ್ರ್ ಅಥವಾ 2 ಲೀಟ್ರ್ ಅಥವಾ 5 ಲೀಟ್ರ್ ಕ್ಯಾನ್ಗಳಲ್ಲಿ ಇದನ್ನು ಸರಿಯಾಗಿ ಸಂಗ್ರಹಿಸಿ ಶೇಖರಣೆ ಮಾಡಿ ಸೀಲ್ ಮಾಡಿ ಪ್ಯಾಕ್ ಮಾಡಿ ಇಟ್ಟರೆ ಇದನ್ನು ಉಪಯೋಗ 2-3 ತಿಂಗಳ ಒಳಗಡೆ ನಾವು ಇದನ್ನು ಉಪಯೋಗ ಮಾಡಿದರೆ ನಮ್ಮ ಆರೋಗ್ಯಕ್ಕೆ ಯಾವುದೇ ಹಾನಿ ಆಗಂಗಿಲ್ಲ. ಒಳ್ಳೆಯದು ಡಾಕ್ಟರ್ ನಿಡೋಣೆಯವರೇ. ಇದುವರೆಗೂ ನಿಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯ ಕೃಷಿ ಆಹಾರ ಸಂಸ್ಕರಣಾ ವಿಭಾಗದಲ್ಲಿ ಹಾಕಿದಂಥ ಎಣ್ಣೆಗಾಣದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಮ್ಮ ಯುವಕರು ಯಾರಾದರೂ ಆಸಕ್ತಿ ಇದ್ದಂಥವರು ಬಂದು ಇಲ್ಲಿ ಭೇಟಿಯಾಗಿ ತರಬೇತಿಯನ್ನು ಸಹ ತಾವು ಕೊಡ್ತಾ ಇದ್ದೀರಿ. ತರಬೇತಿಯನ್ನು ಪಡೆದು ಹೆಚ್ಚಿನ ಪ್ರಮಾಣದಲ್ಲಿ ಎಣ್ಣೆಗಾಣಗಳು ಹಳ್ಳಿ ಭಾಗದಲ್ಲಿ ಬಂದರೆ ಖಂಡಿತ ಜನರ ಆರೋಗ್ಯಕ್ಕೂ ಒಳ್ಳೆಯದು, ಜನರಿಗೆ ಯುವಕರಿಗೆ ಉದ್ಯೋಗನೂ ಸಿಕ್ಕಂಗಾಗತ್ತೆ. ತಮ್ಮ ಮಾರ್ಗದರ್ಶನ ಸಲಹೆ ಸೂಚನೆಗಳು ನಮ್ಮ ಹಳ್ಳಿಯ ಒಂದು ಯುವಕರಿಗೆ ಸಿಗುವಂತಾಗಲಿ ಹೆಚ್ಚಿನ ಮಾಹಿತಿಗೆ ನಿಮ್ಮ ಒಂದು ಫೋನ್ ಸಂಖ್ಯೆಯನ್ನು ಕೊಡಿ ನಮ್ಮ ಯುವಕರಿಗೆ. ನನ್ನ ಫೋನ್ ನಂಬರ್ 9008688430. ಇನ್ನೊಮ್ಮೆ 9008688430. ಒಳ್ಳೆಯದು, ಮಾಹಿತಿ ಹಂಚಿಕೊಂಡದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಂಧುವರೇ, ಇದುವರೆಗೂ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಶುದ್ಧ ಅಡುಗೆ ಎಣ್ಣೆಯ ಉತ್ಪಾದನೆ ತಾಂತ್ರಿಕತೆ ಮತ್ತು ಉತ್ಪಾದನೆ ಘಟಕ ಸ್ಥಾಪನೆ ಹಾಗೂ ಯುವಕರಿಗೆ ಇದರಿಂದ ದೊರೆಯುವ ಉದ್ಯೋಗಾವಕಾಶಗಳ ಕುರಿತು ಆಹಾರ ಸಂಸ್ಕರಣಾ ಘಟಕದ ಮುಖ್ಯಸ್ಥರಾದ ಡಾ ಉದಯ್ ಕುಮಾರ್ ನಿಡೋಣಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾ ವಿಜಿ ಬೌಲತಿ. ಬನ್ನಿ ರೈತ ಬಂಧುರೇ, ಈಗೊಂದು ವಾಣಿಜ್ಯ ಪ್ರಕಟಣೆ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं क्योंकि हमने लिया है प्रधानमंत्री फसल बीमा बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत ಸರ್ಕಾರ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ ರೈತ ಬಂಧುರೇ. ಈಗ ಕೇಳೋಣ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ನಾಳೆ ದಿನಾಂಕ 23/9/2021 ಅಂತಂದರೆ ಗುರುವಾರ 5 mm ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ 32 ಹಾಗೂ ಕನಿಷ್ಠ 22°C ಉಷ್ಣಾಂಶ ಇರುವುದೆಂದು ತಿಳಿದು ಬಂದಿದೆ. ಹಾಗೆಯೇ ಗರಿಷ್ಠ 95 ಹಾಗೂ ಕನಿಷ್ಠ 54% ಆರ್ದ್ರತೆ ಇರುವುದು. ಗಾಳಿ ವೇಗ 4 km ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಇನ್ನು ರೈತ ಬಾಂಧವರಿಗೆ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಕೊಯ್ಲಿನ ಹಂತದಲ್ಲಿರುವ ಉದ್ದು, ಸೋಯಾಬೀನ್, ಶೇಂಗಾ ಹಾಗೂ ಹೆಸರನ್ನು ಮಳೆಯ ಮುನ್ಸೂಚನೆ ನೋಡಿಕೊಂಡು ರೈತ ಬಾಂಧವರು ಕೊಯ್ಲನ್ನು ಮಾಡಬೇಕು. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಮಣ್ಣಿನಲ್ಲಿ ಚೆನ್ನಾಗಿ ತೇವಾಂಶವಿದ್ದ ಕಡೆಗಳಲ್ಲಿ ಈಗಾಗಲೇ ಬಿತ್ತಿದ ಬೆಳೆಗಳಿಗೆ ಮೇಲು ಗೊಬ್ಬರವನ್ನು ಕೊಡಬೇಕು. ಇನ್ನು ತೊಗರಿಯನ್ನು ಬೆಳೆದಿರುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ತೊಗರಿಯಲ್ಲಿ ಬಲೆ ಕಟ್ಟುವ ಕೀಟದ ಹತೋಟಿಗಾಗಿ 2 mL ಕ್ಲೋರೋಫೆರಿಫಾಸ್ 20 EC ಅಥವಾ 1 g ಅಸಿಫೇಟ್ 75 SP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ತೊಗರಿ ಬೆಳೆಯಲ್ಲಿ 50% ಹೂವಾಡುವಾಗ ಪ್ರತಿ ಲೀಟರ್ ನೀರಿಗೆ 10 g ಪಲ್ಸ್ ಮ್ಯಾಜಿಕ್ ಬೆರೆಸಿ ಸಿಂಪಡಿಸಬೇಕು ಹಾಗೂ 15 ದಿನಗಳ ನಂತರ ಮತ್ತೊಮ್ಮೆ ಸಿಂಪರಣೆಯನ್ನು ಮಾಡಬೇಕು. ತೊಗರಿಯನ್ನು ಬಿತ್ತನೆ ಮಾಡಿದ 50 ದಿನಗಳಲ್ಲಿ ಬೆಳೆ ಮೇಲ್ಭಾಗದ ಕುಡಿಯನ್ನು 5-6 cm ಕುಡಿ ಚುವುಟುವುದು ಹಾಗೂ 10 g 19-19-19 ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲೊಡೆದು ಕಾಯಿಗಳ ಸಂಖ್ಯೆ ಹೆಚ್ಚಾಗ್ತದೆ. ಇನ್ನು ಹತ್ತಿಯನ್ನು ಬೆಳೆದಿರುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಹತ್ತಿ ಬಿತ್ತನೆಯಾದ 80 ದಿನಗಳ ನಂತರ 20 ದಿನಗಳ ಅಂತರದಲ್ಲಿ 2 times 2% ಯೂರಿಯಾ ನೀರಿಗೆ ಅಥವಾ 1% ಪೊಟಾಷಿಯಂ ನೈಟ್ರೇಟ್ ದ್ರಾವಣವನ್ನು ಸಿಂಪಡಿಸಬೇಕು. ಹತ್ತಿಯಲ್ಲಿ ಹೂ ಉದುರುವುದನ್ನು ತಡೆಗಟ್ಟಲು ಫ್ಲಾನೋಫಿಕ್ಸ್ 0.25 mL ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನು ಮಾಡಬೇಕು. ಹತ್ತಿ ಬೆಳೆಗೆ ಮ್ಯಾಗ್ನೀಸಿಯಂ ಸಲ್ಫೇಟ್ 10 g ಮತ್ತು 19-19-19 10 g ಅನ್ನು ಹೂ ಆಡುವ ಹಂತ, ಕಾಯಿ ಕಟ್ಟುವ ಹಂತ ಹಾಗೂ ಕಾಯಿ ಬಲಿಯುವ ಹಂತದಲ್ಲಿ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಹತ್ತಿಯಲ್ಲಿ ಎಲೆ ಕೆಂಪಾಗುವಿಕೆಯನ್ನು ತಡೆಗಟ್ಟಬಹುದು. ಇನ್ನು ಹತ್ತಿಯಲ್ಲಿ ಸಸ್ಯಹೇನು ಮತ್ತು ಬಿಳಿ ನೊಣದ ಹತೋಟಿಗಾಗಿ ಎಕರೆಗೆ 20 ಹಳದಿ ಬಣ್ಣದ ಪಂಜಿನ ಬಲೆಗಳನ್ನು ಉಪಯೋಗಿಸಬೇಕು. ಹತ್ತಿಯಲ್ಲಿ ರಸ ಹೀರುವ ಕೀಟಗಳ ಹತೋಟಿಗಾಗಿ 0.3 g ಕ್ಲೋನಿಕಮೈಡ್ 50 WG ಅಥವಾ 0.3 g ಡೈನೋಟಫುರಾನ್ 20 SG ಅಥವಾ 1 mL ಅಸಿಟಾಮಿಪ್ರಿಡ್ 20 SP ಅಥವಾ 0.2 ಗ್ರಾಂ ಥಯಾಮೆಥಾಕ್ಸಮ್ 25 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಜಿಲ್ಲೆಯಲ್ಲಿ ಭತ್ತವನ್ನು ನಾಟಿ ಮಾಡುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಭತ್ತದಲ್ಲಿ ಕಾಡಿಗೆ ರೋಗದ ಬಾಧೆ ಕಂಡು ಬಂದಲ್ಲಿ ರೈತ ಬಾಂಧವರು ಮುಂಜಾಗ್ರತಾ ಕ್ರಮವಾಗಿ ಟ್ರೈಪ್ಲಾಕ್ಸಿಸ್ಟ್ರಾಬಿನ್ ಟ್ಯುಬಿಕೊನಾಜಲ್ 1.5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಕಾರ್ಬನ್ ಡೈಸಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಕೆಲವೊಂದು ಭಾಗದಲ್ಲಿ ಭತ್ತದ ಬೆಳೆಯು ಮರಿಯಡಿಯುವ ಹಂತದಲ್ಲಿದ್ದು, ಇಂತಹ ಬೆಳೆಗಳಿಗೆ ಮೇಲುಗೊಬ್ಬರವಾಗಿ 18.75 kg ಸಾರಜನಕ ಮತ್ತು 43.75 kg ಪೊಟ್ಯಾಷ್ ಒದಗಿಸುವ ಗೊಬ್ಬರವನ್ನು ಕೊಡಬೇಕು. ಮೇಲುಗೊಬ್ಬರ ಕೊಡುವ ಮೊದಲು ಗದ್ದೆಯಲ್ಲಿನ ನೀರನ್ನು ಬಸಿದು ಗೊಬ್ಬರ ಕೊಟ್ಟ 24 ಗಂಟೆಗಳ ನಂತರ ನೀರನ್ನು ಬಿಡಬೇಕು. ಭತ್ತದಲ್ಲಿ ಆನೆಕೊಂಬು ಅಥವಾ ಕಣೆ ನೊಡೆದ ಹತೋಟೆ ಮಾಡಲು 2.5 ಮಿಲಿಲೀಟರ್ ಕಾರ್ಬೋಸ್ಪಾನ್ 25 EC ಅಥವಾ 1 ಮಿಲಿಲೀಟರ್ ಪ್ರಿಪ್ರೋನಿಲ್ 5 ACಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಅಥವಾ 10 ಗ್ರಾಂ ಕಾರ್ಬೋಫಿರಾನ್ 3G ಒಂದು ಎಕರೆಗೆ ಏರಿಸಬೇಕು. ಜಿಲ್ಲೆಯಲ್ಲಿ ಟೊಮ್ಯಾಟೊ ಬೆಳೆಯನ್ನು ಬೆಳೆತಿರುವಂತಹ ರೈತ ಬಾಂಧವರಿಗೆ ಹೇಳೋದಾದರೆ, ಟೊಮ್ಯಾಟೊ ಬೆಳೆಯಲ್ಲಿ ಆರಂಭದಲ್ಲಿ ಅಂಗಮಾರಿ ರೋಗ ಕಂಡು ಬಂದಲ್ಲಿ 2 ಗ್ರಾಂ ಮ್ಯಾಂಕೋಜಿಬ್ಬನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿಕಾರ್ಬ್ 25 WP ಅಥವಾ 0.2 ಗ್ರಾಂ ಇಮಾಮೆಕ್ಯೂನ್ ಬೆಂಜುಯೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಮೆಣಸಿನಕಾಯಿಯನ್ನು ಬೆಳೆದಿರುವಂತಹ ರೈತ ಬಾಂಧವರಿಗೆ ಹೇಳೋದಾದರೆ, ಮೆಣಸಿನಕಾಯಿಯಲ್ಲಿ ಥ್ರಿಪ್ಸ್ ನುಸಿ ರಸ ಹೀರುವ ಕೀಟದ ಹತೋಟೆಗಾಗಿ ಪ್ರತಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಬೆಳೆಯ ಮೇಲೆ 1 ಅಡಿ ಎತ್ತರದಲ್ಲಿರುವಂತೆ ಹಾಕಬೇಕು ಅಥವಾ 0.3 ಗ್ರಾಂ ಡೇನುಟಫುರಾನ್ 20 SG ಅಥವಾ 1 ಮಿಲಿಲೀಟರ್ ಪ್ರೊಪ್ರೋನಿಲ್ 5 SC ಅಥವಾ 1.7 ಮಿಲಿಲೀಟರ್ ಡಿಯೋಮಿಥೋಯೇಟ್ 30 EC ಅಥವಾ 1 ಗ್ರಾಂ ಅಸಿಫೇಟ್ 75 SP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ನಿರ್ವಹಣೆಗಾಗಿ 1 ಗ್ರಾಂ ಥಯೋಡಿಕಾರ್ಬ್ 50 WP ಅಥವಾ 1 ಮಿಲಿಲೀಟರ್ ಪೆನ್ಕೊನಾಜಲ್ 10 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಕಾಯಿ ಕೊರೆಯುವ ಕೀಟದ ಹತೋಟೆಗಾಗಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ 4 ಗ್ರಾಂ ಕಾರ್ಬೋರಿಲ್ 50 WP ಅಥವಾ 0.5 ಮಿಲಿಲೀಟರ್ ಲ್ಯಾಮ್ಡಾ ಸೈಲೋತ್ರಿ 4.9 SC ಅಥವಾ 0.75 ಮಿಲಿಲೀಟರ್ ನೌಲೂರಾನ್ 10 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಜಾನುವಾರುಗಳನ್ನು ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಮಳೆಗಾಲದಲ್ಲಿ ಕುರಿ ಹಾಗೂ ಆಡುಗಳಿಗೆ ಬರುವ ಎಂಟಿರೊಟಾಕ್ಸಿಮಿಯಾ ರೋಗದ ಸೂಕ್ತ ಲಸಿಕೆಯನ್ನು ಹಾಕಿಸಬೇಕು ಮತ್ತು ದನ ಕರುಗಳಿಗೆ ಹಸಿರು ಮೇವನ್ನು ಒದಗಿಸಲು ಮೇವಿನ ಜೋಳ, ಮೆಕ್ಕೆಜೋಳ, ಅಲಸಂದೆ ಹಾಗೂ ಕಡಿಮೆ ಅವಧಿಯ ಸಜ್ಜೆಗಳನ್ನು ಬೆಳೆಸಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಮತ್ತೆ ನಾಳೆ ಭೇಟಿಯಾಗೋಣಲ್ಲ, ಅಲ್ಲಿವರೆಗೂ ನಮಸ್ಕಾರಗಳು. ರೈತ ಬಂಧುವರೇ, ಇದುವರೆಗೂ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಬನ್ನಿ ರೈತ ಬಂಧುವರೇ, ಈಗ ಕೃಷಿ ರಂಗ ಕಾರ್ಯಕ್ರಮ ಮುಂದುವರಿಯುವುದು. ಈಗ ಕೇಳೋಣ, ಬೆಳೆಗಳ ಉತ್ಪಾದನೆಯಲ್ಲಿ ನ್ಯೂವಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತು ಕಾರ್ಯಕ್ರಮ. ಪ್ರಾಯೋಜಕರು ನ್ಯೂವಲ್ಗಿ ನ್ಯಾನೋಬಯೋಟಿಕ್ಸ್ ಸಂಸ್ಥೆ, ಬೆಂಗಳೂರು. ವಿವಿಧ ಬೆಳೆಗಳಲ್ಲಿ ಖರ್ಚು ಕಮ್ಮಿಗೊಳಿಸಿ ಅಧಿಕ ಇಳುವರಿ ಪಡೆದು ಹೆಚ್ಚು ಲಾಭ ಗಳಿಸಲು ನೆರವಾಗುವ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ನಂದು ಚಿಕ್ಕತೋಳು ಗ್ರಾಮ, ತೋಮರಪೇಟೆ ತಾಲೂಕು, HP ಸುಬ್ರಹ್ಮಣ್ಯ ಅಂತ ಹೇಳಿ. ನಾವು ಅದನ್ನು ಉಪಯೋಗಿಸ್ತೀವಿ, ಕಾಫಿ, ಕಾಳುಮೆಣಸು, ತರಕಾರಿಗೆ, ಕೆಲವಕ್ಕೆಲ್ಲ ನೋವಲ್ಲಿಗೆ ಉಪಯೋಗಿಸ್ತೀವಿ ನಾವು. ಚೆನ್ನಾಗಿ ಬೆಳೆನೂ ಬರ್ತದೆ. ನಾವು ವರ್ಷದಲ್ಲಿ 1-2 ಸರಿ ಕಾಫಿಗೆ ಕಾಂಟಪ್ಪು ಇದ್ರ ಜೊತೆ ಎಕ್ಸಾನ್ ಜೊತೆ ಅದನ್ನು ಸೇರಿಸಿ ನಾವು ಸ್ಪ್ರೇ ಮಾಡ್ತೀವಿ. ಚೆನ್ನಾಗಿ ಒಳ್ಳೆ ಕಲರ್ ಆಗಿ ಗಿಡ ಒಳ್ಳೆ ಚೆನ್ನಾಗಿ ಹಣ್ಣು ಎಲ್ಲ ಚೆನ್ನಾಗಿ ಬರ್ತದೆ, ಅನುಕೂಲ ಆಗಿದೆ. ಅದರಲ್ಲಿ ನೀವು ಅದನ್ನು ಅನುಕೂಲ ಬಳಸ್ಕೋಬೇಕು. ಹೆಚ್ಚಿನ ಇದೇನಾದ್ರು ವಿಷಯ ಬೇಕಾದರೆ ನಮ್ಮ ಹರ್ಷ ಮಗ ಇದಾನಲ್ಲ, ಅವ್ನ ಫೋನ್ ನಂಬರ್ ತಗೊಂಡು ಮಾತಾಡ್ಕೊಂಡ್ರೆ ಅವ್ನು ಎಲ್ಲ ವಿಷಯನೂ ಹೇಳ್ತಾನೆ, ಎಷ್ಟು ಕೊಡ್ಬೇಕು ಅದನ್ನು ಎಲ್ಲನೂ ಹೇಳ್ಕೊಡ್ತಾನೆ. ಅದನ್ನು ನೀವು ತಿಳ್ಕೊಂಡು ಆದಷ್ಟು ನೀವು ಅದನ್ನು ಉಪಯೋಗಿಸೋದ್ರಿಂದ ಭಾರಿ ಒಳ್ಳೆಯದು, ಮತ್ತು ಆರೋಗ್ಯಕ್ಕೂ ಚೆನ್ನಾಗಿರ್ತದೆ. ಅದು ರಾಸಾಯನಿಕ ಬೆಳೆಸ್ದಂಗೇನಲ್ಲ. ಅದು ಕಾಳು ಮೆಣಸಿಗೆ ನಾವು ನರ್ಸರಿಗೂ ಬೆಳೆಸ್ತೀವಿ. ಚಿಗುರು ಸ್ವಲ್ಪ ದಾಟ್ತು ಅಂತ ಹೇಳುವಾಗ ಒಂದ್ಸರಿ ಸ್ಪ್ರೇ ಕೊಡ್ತೀವಿ. ಅದಕ್ಕೆ 10-20 ದಿವಸಕ್ಕೆ ಒಂದ್ಸರಿ ಸ್ಪ್ರೇ ಕೊಟ್ಟರೆ ಚೆನ್ನಾಗಿ ಬೆಳೀತದೆ. ಅದು ಕಾಫಿಗೆ ಇನ್ನೇನು 2 ಟೈಮ್ ನಾವು ಬೆಳೆಸ್ತಿದ್ವಿ, ಅದು ಬೇಕಾದ 4 ಟೈಮು ಹಾಕಿ ಅದನ್ನು ಸ್ಪ್ರೇ ಮಾಡ್ಬೋದು. ಕಿತ್ತಲೆ ಇರ್ಬೋದು, ಯಾವುದೇ ಬೆಳೆಗೂ ಅದನ್ನು ಉಪಯೋಗಿಸ್ಬೋದು. ಹರ್ಷನ ಸಂಖ್ಯೆ ಹೇಳ್ತೀನಿ, ಫೋನ್ ನಂಬರು

ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ರೈತ ಬಂಧುವರಿಗೆ, ಇದುವರೆಗೂ ಹಿಂಗಾರು ಬೆಳೆಗಳಲ್ಲಿ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಕುರಿತು ಮಾಹಿತಿ ಮಾಡಿಕೊಂಡಿರಿ. ಈಗ ಕೇಳೋಣ ವೆಂಕಟೇಶ್ ದಾಸರ ಅವರಿಂದ ಏಕ್ತಾರಿ ಪದಕ. ಧನ್ಯನಾದೆ ಧನ್ಯನಾದೇನೋ